ನಾನೇನ್ ಮಾಡಿದೆ, ಫಸ್ಟ್ಗೆ ನಾನು ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ನಾನು ಉಪಯೋಗಿಸ್ ನೋಡಿದೆ. ನನಗೆ ಯಾವಾಗ ಮನಗಂಡ ಆಯ್ತು ಓ ಇದು ಚೆನ್ನಾಗಿದೆ ಅಂತೇಳಿ, ಯಾವಾಗ ಗೊತ್ತಾಯ್ತು, ನಾನು ಇದೇ ಕೆ ವಿ ಕೆ ಮುಖಾಂತರನೇ ಅಲ್ಲಿ ಕೆ ವಿ ಕೆಯಲ್ಲಿ ಶನಿವಾರ ಸಂತೆ ಅಂತ ನಡೀತದೆ, ಅಲ್ಲಿಗೆ ಹೋಗಿ ಪರಿಚಯ ಮಾಡಿಸಿದೆ. ಆಮೇಲೆ ಸಾವಯವ ಮಳಿಗೆಗಳು ಎಲ್ಲೆಲ್ಲಿದಾವೋ ಅಲ್ಲಿಗೆ ಪರಿಚಯ ಮಾಡಿಸಿದ್ವಿ. ಅಲ್ಲಿಗೆ ಪರಿಚಯ ಮಾಡಿಸಿದ್ರೆ ಮತ್ತೆ ಆರ್ಗ್ಯಾನಿಕ್ ಸಹಜ ಸಮೃದ್ಧಿ ಅಂತ ಇದೆ, ಅವರು ತಮ್ಮ ಇದನ್ನೇ ಅವ್ರ ಬ್ರ್ಯಾಂಡ್ನಲ್ಲಿ ನಾವು ಬಲ್ಕಾಗಿ ಮಾಡಿಕೊಟ್ಟು ಅವ್ರಿಗೆ ನಾವು ಬಲ್ಕಾಗಿ ಮಾಡಿಕೊಡುವಂತ ವ್ಯವಸ್ಥೆನ ಮಾಡಿಕೊಟ್ವಿ. ಆಮೇಲೆ ನಾವು ಇದನ್ನ ಬ್ರ್ಯಾಂಡ್ ಮಾಡಿದ ಆರ್ಗ್ಯಾನಿಕ್ ಸರ್ಟಿಫೈಡ್ ಆಗಿಂದ ಸಾಮಾನ್ಯವಾಗಿ ಸಿಟಿಯಲ್ಲಿ ಇರೋಂತ ಜನ ಡಾಕ್ಟರ್ಸ್ಗಳು ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವಕ್ಕೆ ರೆಕಗ್ನೈಸ್ ಮಾಡ್ಕೊಡ್ತಾರೆ ನಮಗೆ, ಇದ್ರೊಳಗೆ ಇಷ್ಟೆಲ್ಲ ಇದಾವೆ, ಇಂಥ ವಿಟಮಿನ್ ಇದೆ, ಇದನ್ನ ತಗೋಬಹುದು. ಸರ್ಟಿಫೈಡ್ ಆಗಿರೋದ್ರಿಂದ ಅಷ್ಟು ಸುಲಭ ಮಾಡಕ್ ಬರೋದಿಲ್ಲ. ಇಂಥವನ್ನೆಲ್ಲ ಮನಗಂಡು ಅಂತ ಆರ್ಗ್ಯಾನಿಕ್ ಸೆಂಟರ್ಗಳನ್ನ ನಾವು ತಯಾರು ಮಾಡಿಕೊಂಡು ಅವ್ರ ಮುಖಾಂತರ ನಾವು ಕಳ್ಸಕ್ಕೆ ಕೊಟ್ವಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಒಳಗಿರೋ ಪದಾರ್ಥಕ್ಕಿಂತ ಹೊರಗಡೆ ಪ್ಯಾಕಿಂಗ್ ಇದೆ ನೋಡಿದ್ರೆ ಅದು ಬಹಳ ಮುಖ್ಯ. ನೀವು ಒಳಗಡೆ ಅದರಲ್ಲಿ ಕಂಟೆಂಟ್ ಗಳನ್ನ ಅದು ಎಷ್ಟು ಹಾಕಿದಿರಿ ಬಿಟ್ಟಿದ್ದೀರಿ ಅದನ್ನೇನು ಯಾರು ಪರೀಕ್ಷೆ ಮಾಡಕ್ ಹೋಗಲ್ಲ ಗ್ರಾಹಕರು. ಆದ್ರೆ ಆ ಹೊರಗಡೆ ಪ್ಯಾಕಿಂಗ್ ಇದೆಯಲ್ಲ ಅದು ಆಕರ್ಷಕವಾಗಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ. ನೀವು ಆತರ ಪ್ಯಾಕಿಂಗ್ ಏನಾರು ಒತ್ತು ಕೊಟ್ಟಿದ್ದೀರಾ, ಹೇಗ್ ಮಾಡ್ತೀರಿ ಪ್ಯಾಕಿಂಗ್? ಹೌದು ಸರ್, ಅದನ್ನ ಪ್ಯಾಕಿಂಗ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದಕ್ಕೆ ನಾವು ಸಿರಿಧಾನ್ಯ ಅಂದ್ರೆ ಸಿರಿಧಾನ್ಯದ ಒಂದು ಚಿತ್ರನ ಕೊಟ್ಟಿದ್ವಿ ಸರ್. ಆಮೇಲೆ ಬೇಳೆಕಾಳುಗಳದ್ದು ಒಂದು ಚಿತ್ರ, ಅದರೊಳಗೆ ನಾವು ಏನೇನು ಹಾಕಿದೀವೋ ಆ ಥರದ್ದೆಲ್ಲ ಒಂದು ಲೋಗೋ ಮಾಡ್ಕೊಂಡು ಅದಕ್ಕೆ ತದ್ವನಮ್ ಅಂತೇಳಿ ಬ್ರ್ಯಾಂಡ್ ನೇಮ್ ಮಾಡ್ಕೊಂಡು ಅದು ಪ್ಯಾಕಿಂಗ್ ಮೇಲೆ ಒಂದು ಚಿತ್ರ ಕೊಟ್ಟು ಅದು ಅಟ್ರಾಕ್ಷನ್ ಆಗಿ ಹೌದು ಇದು ಇಲ್ಲೇ ಸಿಗುತ್ತೆ ಅನ್ನೋಕ್ಕೆ ಈ ಥರ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದೀವಿ ಸರ್. ಅದು ತುಂಬ ನಮಗೆ ಯಶಸ್ವಿಯಾಗಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಂದ್ರೆ ನೀವು ಬೇರೆ ಬ್ರ್ಯಾಂಡ್ನಲ್ಲಿ ನಿಮ್ಮ ಈ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದವರು ಈಗ ನಿಮ್ಮ ಉತ್ಪನ್ನಕ್ಕೆ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ತದ್ವನಂ ಅನ್ನೋ ಒಂದು ಹೆಸರಿನಲ್ಲಿ ಮಾರಾಟ ಮಾಡ್ತಿದ್ರಿ. ಇದ್ರ ಜೊತೆಗೆ ತಾವು ಸಾವಯವ ಪದಾರ್ಥಗಳನ್ನೇ ಉಪಯೋಗಿಸ್ತೀರಿ ಅಂದ್ರೆ ನೀವು ಈಗ ಏನು ಆ ಮೌಲ್ಯವರ್ಧನೆ ಮಾಡಿ ಆ ಪುಡಿಯನ್ನ ಮಾಡ್ತಾ ಇದ್ದೀರಲ್ಲ, ಪೌಷ್ಟಿಕಾಂಶಯುಕ್ತವಾದಂತಹ ಪುಡಿ, ಪುಡಿಯಲ್ಲಿರುವಂತಹ ಯಾವ ಪದಾರ್ಥಕ್ಕೂ ಸಹ ರಾಸಾಯನಿಕವನ್ನು ಬಳಸಿ ಬೆಳೆದಿದ್ದಲ್ಲ. ಇಲ್ಲ ಸರ್, ಖಂಡಿತ ಅಲ್ಲ. ಈಗ ನಾವು ಸರ್ಟಿಫೈಡ್ ಮಾಡಿಸ್ಬೇಕಾದ್ರೆ ಅವ್ರು ಹೇಳಿರ್ತಾರೆ, ನೀವು ಏನೇ ಸಾವಯವ ಪದಾರ್ಥಗಳು ನಿಮ್ಮಲ್ಲಿ ಸಿಗದೇ ಇರುವಂತವು ನೀವು ಏನಾದ್ರು ಕೊಂಡ್ಕೋಬೇಕಾದ್ರೆ ಅವ್ರ ಕಡೆಯಿಂದ ನಿಮಗೆ ಒಂದು ಸ್ಕೋಪ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದನ್ನ ಸ್ಕೋಪ್ ಸರ್ಟಿಫಿಕೇಟ್ ಅಂತ ಕೊಟ್ಟಿಂದ ಅದಕ್ಕೊಂದು ಮೂರು ಲೋಗೋ ಇರುತ್ತೆ. ಆ ಲೋಗೋಗಳಿದ್ರೆ ಮಾತ್ರ ಅದು ಆರ್ಗ್ಯಾನಿಕ್ ಅಂತೇಳಿ, ಯಾಕಂದ್ರೆ ಎಜುಕೇಟೆಡ್ಗಳು ಇದ್ರೆ ಮಾತ್ರ ಗೊತ್ತಾಗ, ಹಳ್ಳಿ ಜನಕ್ಕೆ ಸಾಮಾನ್ಯ ಎಲ್ಲಾರ ಮೋಸ ಮಾಡಬಹುದು. ಆ ತರ ಮೋಸ ಮಾಡದಂತ ಇದ್ರೊಳಗೆ ನಾವು ಗುಳಿಗೆ ತಗೊಳ್ತದೆ. ಡಾಕ್ಟರ್ ಹೇಳಿರ್ತಾರೆ ಈಗ ಇಂಥದೇ ಗುಳಿಗೆ ನೀವು ಇಂಥ ಇದಕ್ಕೆ ತಗೋಬೇಕು ಅಂತ ಹೇಳಿರ್ತಾರೆ. ಆ ತರ ಆರ್ಗ್ಯಾನಿಕ್ ಯುವಕ್ಕೆ ಕೊಟ್ರೆ ನಾವು ಅವರು ಸಾಮಾನ್ಯ ಯಾರಿಗೂ ಮೋಸ ಆಗೋದಿಲ್ಲ ಸರ್. ಇದ್ರೊಳಗೆ ಇಂಥ ಕಂಟೆಂಟ್ ಇದಾವೆ ಅಂತೇಳಿ ಅವರಿಗೆ ಗೊತ್ತಾಗುತ್ತೆ. ಇನ್ನು ಸರೋಜಮ್ಮನವರು ಇದ್ರ ಜೊತೆಗೆ ಇನ್ನೇನೇನು ಉತ್ಪನ್ನಗಳನ್ನ ಇನ್ಯಾವ ಪ್ರಾಡಕ್ಟ್ಸ್ ಗಳನ್ನ ತಾವು ಮಾಡ್ತಾ ಇದ್ರಿ? ಎನರ್ಜಿ ಮಿಕ್ಸ್ ಅಂತ ಒಂದು ಹೇಳಿದೆ ಸರ್. ಈಗ ಅದ್ರೊಳಗೆ ಎಲ್ಲರೂ ಗೋಧಿಯಲ್ಲಿ ಮಾಲ್ದಿ ಅಂತ ಮಾಡ್ತಾ ಇದ್ರೆ ಅದನ್ನ ನಾನು ರಾಗಿಯಲ್ಲೇ ಯಾಕೆ ಮಾಡಬಾರ್ದು ಅಂತೇಳಿ ರಾಗಿ ಮೊಳಕೆ ಕಟ್ಬಿಟ್ಟು ಅದಕ್ಕೆ ಬಸವನ ಬಾಗೇವಾಡಿಯಿಂದ ಸಾವಯವ ಬೆಲ್ಲ ತರಿಸಿ ಅದನ್ನ ಮತ್ತೆ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಅದನ್ನು ಸುಮಾರು 6 ತಿಂಗಳ ತನಕ ಕೆಡದಂಗಿರಂಗೆ ನೋಡ್ಕೊಂಡು ಆ ತರದ್ದು ಎಲ್ಲ ಮಾಡ್ತಾ ಇದೀವಿ. ರಾಗಿ ಮಾಲ್ದಿ ಅನ್ನೋದು ಒಂದು ಮಾಡ್ತಾ ಇದೀವಿ. ಮಕ್ಕಳನ್ನ ಮನಸ್ಸಿನಾಗ ಇಟ್ಕೊಂಡು ಮಕ್ಕಳಿಗೆ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆಲ್ಲ ರಾಗಿ ಮಾಲ್ಟ್ ಅಂತೇಳಿ ಮಾಡ್ತಾ ಇದೀವಿ. ಅದಕ್ಕೆ ನಾವು ಏನಾದ್ರು ಸಿರಿಧಾನ್ಯಗಳನ್ನ ಹಾಕ್ತೀವಿ, ಎಲ್ಲಾ ಸಿರಿಧಾನ್ಯಗಳು ಮಕ್ಕಳಿಗೆ ಒಗ್ಗಲ್ಲ ಸರ್. ಅದು ಸಾಮೆ ಒಳಗೆ ಮಾತ್ರ ಅವ್ರ ಮಕ್ಕಳಿಗೆ ಜೀರ್ಣ ಶಕ್ತಿ ಬೇಗ ಆಗಂತ ಒಂದು ಶಕ್ತಿ ಇದೆ ಅದರೊಳಗೆ ಸಾಮೆ ಅಕ್ಕಿ ಒಳಗೆ. ಆ ಸಾಮೆ ಅಕ್ಕಿ ಒಂದು ಹಾಕ್ತಿವಿ, ರಾಗಿ ಮೊಳಕೆ ಕಟ್ಟಿ ವಡ್ರಾಗಿಟ್ಟು ಅಂತೇಳಿ ಮಾಡಿಬಿಟ್ಟು ಅದನ್ನೊಂದು ಹಾಕ್ತಿವಿ. ಈ ತರ ಎಲ್ಲ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ಗಳು ಕೆಲವೊಂದು ಡ್ರೈ ಫ್ರೂಟ್ಸ್ ಬೇಗ ಜೀರ್ಣ ಆಗಂತವು ಅಂತವನ್ನೆಲ್ಲ ಹಾಕ್ಬಿಟ್ಟು ಮಾಲ್ಟ್ ಪೌಡರ್ ಅಂತ ಮಾಡ್ತಾ ಇದೀವಿ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡಿ ಖರ್ಜೂರ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಒಂದು ಮಾಡ್ತಾ ಇದೀವಿ. ಆಮೇಲೆ ಮಾವಿನ ತೊಕ್ಕು ಮಾಡ್ತಾ ಇದೀವಿ, ಹಣ್ಮೆಣಸಿನಕಾಯಿ ಚಟ್ನಿ, ಅಗಸೆ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಉಚ್ಚಳ ಚಟ್ನಿ ಪುಡಿ, ಕೃಷಿಣಿ ಅಂತಾರೆ ಆ ಥರದ ಒಂದು ಚಟ್ನಿ ಪುಡಿಗಳು, 3 ಥರ ಚಟ್ನಿ ಪುಡಿಗಳು ಮಾಡ್ತಾ ಇದೀವಿ. ಟ್ರೆಡಿಷನಲ್ ಅವಲಕ್ಕಿ ಅಂತ ಮಾಡ್ತಾ ಇದ್ವಿ, ಅದನ್ನ ಅವಲಕ್ಕಿಗೆ ಒಗ್ಗರಣೆ ಹಾಕ್ಬಿಟ್ಟು ಇಡೀ ಒಂದು 5-6 ತಿಂಗಳು ಇಟ್ಕೊಂಡು ತಿನ್ಬಹುದು. ಅದನ್ನ ಏನಾಗಲ್ಲ ಅದನ್ನ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಮಾಡಿ ಕಳಿಸ್ತಾ ಇದೀವಿ ನಾವೀಗ. ಆ ತರ ಅವಲಕ್ಕಿ ಕಳಿಸ್ತಾ ಇದೀವಿ ಈಗ. ಆಮೇಲೆ ಖಾರ ಅವಲಕ್ಕಿ, ಆಮೇಲೆ ಹೆಸರುಬೇಳೆ ಇದನ್ನು ಸಣ್ಣ ಸಣ್ಣ ಪ್ಯಾಕ್ಗಳು ಮಾಡಿ 5 ರೂಪಾಯಿ ಪ್ಯಾಕ್ಗಳು, 10 ರೂಪಾಯಿ ಪ್ಯಾಕ್ಗಳು ಮಾಡಿ ಅದನ್ನು ಕಳಿಸ್ತಾ ಇದೀವಿ. ಆಮೇಲೆ ರಾಗಿ ಶಾವ್ಗೆ, ಗೋಧಿ ಶಾವ್ಗೆ, ಅಕ್ಕಿ ಶಾವ್ಗೆ ಈ ತರ 3 ಶಾವ್ಗೆಗಳನ್ನ ಕಳಿಸ್ತಾ ಇದೀವಿ. ಆಮೇಲೆ ಇದು ಮಿಲೆಟ್ಸ್ನೊಳಗೆ ಹಪ್ಪಳಗಳು ಮಾಡ್ತಾ ಇದೀವಿ, ಅದ್ರೊಳಗೂ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇದೀವಿ. ಏನಪ್ಪಾ ಅಂತೇಳಿದ್ರೆ ಸಾಮೆ ಅಕ್ಕಿಗೆ ನಿತ್ಯ ಪುಷ್ಪ ಹೂವನ್ನ ಹಾಕ್ಬಿಟ್ಟು ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನ ಮಾಡ್ತಾ ಇದೀವಿ. ಆಮೇಲೆ ಕೊರ್ಲೆ ಅಕ್ಕಿಗೆ ದೊಡ್ಡಪತ್ರೆ ಎಲೆ ಅಂತ ಕೇಳಿರ್ಬೇಕು ನೀವು, ದೊಡ್ಡಪತ್ರೆ ಎಲೆ. ಆಮೇಲೆ ಪುದೀನ ಹಾಕಿ ಮಾಡೋಂಥದ್ದು, ಕೆಂಪು ದಾಸವಾಳ ಹಾಕಿ ಆರ್ಕ ಅಕ್ಕಿಗೆ ಮಾಡೋಂಥದ್ದು, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಮಾಡಿ ತುಂಬ, ಅದು ಬಹುಶಃ ನೀವು ಇದನ್ನ ಕೇಳಿರ್ಬೋದು ಇಸ್ಕಾನ್ ಟೆಂಪಲ್, ಅಲ್ಲಿ ಅವ್ರ ಸಿಬ್ಬಂದಿಗಳು ಸುಮಾರು ಜನ ಆತರ ಮಿಲೆಟ್ಸ್ ಹಪ್ಪಳಗಳನ್ನ ತರಿಸ್ಕೊಳ್ತಾ ಇದಾರೆ. ಈಗ ಆ ಮಿಲೆಟ್ಸ್ ಹಪ್ಪಳಗಳನ್ನ ಮಾಡ್ತಾ ಇದ್ದೀವಿ. ಇದಕ್ ಬೇಕಾಗಿರುವಂತಹ ಈ ಸಿರಿಧಾನ್ಯಗಳು ಅಷ್ಟನ್ನು ನಿಮ್ ಜಮೀನಲ್ಲಿ ಬೆಳಿತಿರೋ ಅಥವಾ ನೀವು ಒಂದು ಕೊಂಡ್ಕೊಂತಿರೋ, ಹೆಂಗ್ ಮಾಡ್ತೀವಿ? ಇಲ್ಲ ಇಲ್ಲ, ನಮ್ ಜಮೀನಲ್ಲೇ ಆಗಲ್ಲ ಸರ್, ಯಾಕಂದ್ರೆ ನಾವು ನೀರಾವರಿ ಜಮೀನು ಅಂತ ಹೇಳ್ಬಿಟ್ಟಿದೀವಿ. ಈಗ ಸಿರಿಧಾನ್ಯ ಬೆಳೆ ನಾವೇ ಎಲ್ಲ ಮಾಡ್ಕೊಂಡು ನಾವೇ ಬೆಳೆದ್ರೆ ಪಾಪ ರೈತರು ಹೆಂಗ್ ಉದ್ದಾರ ಆಗ್ಬೇಕು? ಅದ್ರ ಸಲುವಾಗಿ ಸಿರಿಧಾನ್ಯ ಬೆಳೆಯ ಅಂತ ರೈತರನ್ನು ನಮ್ಮ ಇದ್ರೊಳಗಿದ್ದಾರೆ ಸಾವಯವ ಗ್ರೂಪ್ ನಲ್ಲಿ, ಅವ್ರ ಕಡೆಯಿಂದ ನಾವು ನಮ್ಮ ಬೆಳೆಗಳನ್ನ ತರಿಸ್ಕೊಂಡು ಅವ್ರಿಗೆ ಬೇಕಾದಂತ